ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಸಮಯ 6:51. ಈಗ ವೇಳೆ 6:51:50. ಆಕಾಶವಾಣಿ ಭದ್ರಾವತಿ. ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ. ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ. ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ಟ್ಯಾಗ್ ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೆಂಗಿನಕಾಯಿ ಕೃಷಿ ಹಾಗೂ ಮೆಕ್ಕೆಜೋಳ ಕೃಷಿಯ ಅನುಭವಗಳು. ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿಯ ಶ್ರೀಯುತ ಸುರೇಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ದೇವರಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸುರೇಶ್ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಏನು ಕೃಷಿಗಳನ್ನು ಮಾಡಿದ್ದಾರೆ, ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸುರೇಶ್ ಅವರೇ. ನಮಸ್ಕಾರ. ನಮಸ್ಕಾರ ಸುರೇಶ್ ಅವರೇ. ತಮ್ಮಲ್ಲಿ ಎಷ್ಟು ಎಕರೆ ಜಮೀನಿದೆ ಅಂತ ಹೇಳ್ತೀರಿ? ಒಂದು 8 ಎಕರೆ ಜಮೀನಿದೆ. ಅದರಲ್ಲಿ 6 ಎಕರೆನ ಮೆಕ್ಕೆಜೋಳ ಬೆಳೆಯಲಿಕ್ಕೆ ಉಪಯೋಗಿಸ್ತೀವಿ. ಇನ್ನೆರಡೆಕರೆ ತೆಂಗಿನ ತೋಟ ಇದೆ. ನಮ್ಮ ಅಜ್ಜರ ಕಾಲದಿಂದನೂ ತೆಂಗಿನ ತೋಟ, ಅವರು ಅವಾಗಿನ ಕಾಲದಲ್ಲೇ ಹಾಕೊಂಡು ಬಂದು ತೆಂಗಿನ ಗಿಡ ಇವಾಗ್ಲೂ ಸಹ ಚೆನ್ನಾಗಿದ್ದಾವೆ. ಹಳೇ ಕಾಲದ್ದು ತಂದು ಅವ್ರು ಹಾಕಿದ್ದು, ಇವತ್ತಿಗೂ ಸಹ ಚೆನ್ನಾಗೇನೆ ತೆಂಗಿನಕಾಯಿ ಕಾಯಿ ಬಿಡ್ತಾ ಇದ್ದಾವೆ. ಎಳ್ನೀರು ಕೇಳ್ತಾರೆ, ಕಾಯಿ ಬಿಡ್ತಾ ಇದ್ದಾವೆ. ಆಮೇಲೆ ಅವಕ್ಕೆ ವರ್ಷಕ್ಕೊಂದು 2 ಸಲ ಮಳೆಗಾಲ ಇಲ್ಲದ ಟೈಮಲ್ಲಿ ನೀರನ್ನು ವ್ಯವಸ್ಥೆ ಮಾಡೋಕ್ಕೆ ಪಾತಿ ಮಾಡಿಬಿಟ್ಟು ನೀರು ವ್ಯವಸ್ಥೆ ಮಾಡಿದ್ದೀವಿ. ಹನಿ ನೀರಾವರಿ ಏನು ಮಾಡಿಲ್ಲ ಅದಕ್ಕೆ, ಆದ್ರೂ ನೀರಿನ ವ್ಯವಸ್ಥೆಲೇ ಪಾತಿ ತುಂಬಿಸ್ಬಿಟ್ಟು ಇದನ್ನು ಮಾಡ್ತೀವಿ. ಒಳ್ಳೆ ಇಳುವರಿ ಬರುತ್ತೆ. ತೆಂಗಿನಕಾಯಿಲ್ಲಂದರೆ ಸಾಮಾನ್ಯವಾಗಿ ಕೆಲವರು ಎಳ್ನೀರು ಬೇಕು ಅಂತ ಕೇಳ್ತಾರೆ, ಕೆಲವರು ಕಾಯಿ ಕೇಳ್ತಾರೆ, ಕೆಲವರು ಕೊಬ್ಬರಿ ಕೊಡ್ರಿ ಅಂತ ಕೇಳ್ತಾರೆ. ನಾವೇನು ಮಾಡ್ತೀವಿ ಅಂತಂದರೆ, ಚೆನ್ನಾಗಿ ಗೊನೆ ಚೆನ್ನಾಗಿ ಬಂತು ಅಂದರೆ ಫಸ್ಟ್ ಒಂದು ಬೀಡನ್ನು ಎಳ್ನೀರಿಗೆ ಕೊಯ್ಸ್ಬಿಡ್ತೀವಿ. ಆಮೇಲೆ ನೆಕ್ಸ್ಟು ಇನ್ನೊಂದು 2-3 ಗೊನೆ 4 ಗೊನೆ ಏನಾಗುತ್ತೆ ಅಂದರೆ ಅದನ್ನು ತೆಂಗಿನಕಾಯಿಗೆ ಬಳಸ್ತೀವಿ, ಅದನ್ನು ಕಾಯಿ ಕೆಡುತ್ತೀವಿ. ಆಮೇಲೆ ನೆಕ್ಸ್ಟ್ ಅದ್ರ ಲಾಸ್ಟ್ ಏನು ಅಂತ ಬರುತ್ತಲ್ಲ, ಅದು ಕೊಬ್ಬರಿಗೆ ಅಂತ ಬಿಡ್ತೀವಿ. ಸೊ ಅವಾಗೇನಾಗುತ್ತೆ ಅಂದರೆ ಒಂದು ತೆಂಗಿನಕಾಯಿ ಸಹ ವೇಸ್ಟ್ ಆಗಲ್ಲ. ಅವಾಗ ಕೆಲವೊಂದೊಂದು ಹಂಗೆ ಬಿಡ್ತಾರೆ, ಕೆಲವರು ಎಳ್ನೀರ್ನರು ಬೇಕು ಅಂತ ಬೇಡ ಅಂತ ಕಿತ್ತು ಬಿಸಾಕ್ತಾರೆ. ನಾವು ಹೇಳ್ತೀವಿ ಅವಾಗ ಎಳ್ನೀರು ಬಂದಿರತಕ್ಕಂಥ ಮೊದಲನೇ ಒಂದು ಏನು ಗೊನೆ ಬಂದಿದೆಯೋ ಅದನ್ನ ಮಾತ್ರ ಕಿತ್ಕೊಂಡು ಹೋಗಪ್ಪ ಅಂತ. ಅದಾದ ನಂತರ ಏನಾಗುತ್ತೆ ಅಂದರೆ ತೆಂಗಿನಕಾಯಿನ ಮಾರ್ಕೆಟಿಂಗ್ ಮಾಡೋದಾದರೆ ಎಳ್ನೀರು ಕಾಯಿನೇನು ಗುತ್ತಿಗೆ ಇಟ್ಕೊಂಡೇನೋ ತಗೊಂಡು ಹೋಗ್ಬಿಡ್ತಾನೆ. ಆಮೇಲೆ ಕಾಯಿನ ಕೆಡಿಸ್ತೀವಿ, ಅದನ್ನ ಕಾಯಿನ ಕೆಡಿಸಿ ಕೆಲವರು ಹಂಗೇನೆ ಕೇಳ್ತಾರೆ, ಇಲ್ಲಾಂದರೆ ಸುಲಿಸಿ ನಮಗೆ KG ಗಟ್ಟಲೆ. ಮುಂಚೆ ಎಲ್ಲ ಹಂಗೆ ತೊಗೊಂಡು ಹೋಗ್ಬಿಡೋರು, ಈಗಿನ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ತೂಕದ ಲೆಕ್ಕಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ತೆಂಗಿನಕಾಯಿ ಅಂದರೆ ಸುಲಿಸ್ಕೊಂಬಿಟ್ಟು ಅದನ್ನು ತೂಕದ ಗಟ್ಟಲೆ ಕಿಂಟಲ್ ಲೆಕ್ಕದಂಗೆ ತೊಗೊಂಡು ಹೋಗ್ತಾರೆ. ನಾವೇನು ಮಾರ್ಕೆಟಿಗೆಲ್ಲ ಏನು ತೊಗೊಂಡೋಗಿ ಮಾರಲ್ಲ, ಇಲ್ಲಿಗೆ ಬಂದು ನಮ್ಮ ತೋಟಕ್ಕೆ ಬಂದು ತೊಗೊಂಡು ಹೋಗ್ತಾರೆ. ತದನಂತರ ಕೊಬ್ಬರಿ, ಕೊಬ್ಬರಿನೂ ಸಹ ಅವರನ್ನು ಸಿಪ್ಪೆ ಬೆರಕಿನ ತಗೊಂಡು ಹೋಗ್ತಾರೆ. ಅಂದ್ರೆ ಕಾಯಿ ಅದರಲ್ಲಿ ನೀರೇನು ಆಡ್ತಾ ಇರಲ್ಲ, ನೀರು ಬತ್ತೋಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಕಾಯಿನ ತಗೊಂಡೋಗಿ ಮತ್ತೆ ಅವರು ಗಿಟ್ಟಿಗೆ ಕೊಬ್ಬರಿಗೆ ಹಾಕೊಂಡು ಅವರು ಅದನ್ನ ಮಾರ್ಕೆಟಿಂಗ್ ಮಾಡ್ಕೊಂತಾರೆ. ತಾವ್ ಹೇಳಿದ್ರಿ ಕಾಯಿನ ಈಗ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರಿ, ಮುಂಚೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತ? ಮುಂಚೆ ಬಂದ್ಬಿಟ್ಟು ಎಳ್ನೀರು ಇನ್ನೇನು ಇರಲ್ಲ, ಕಾಯಿನ ಕೆಡವಿರ್ತೀವಿ, ಅದರಲ್ಲಿ ದಪ್ಪ ಕಾಯಿ ಇರುತ್ತೆ, ಸಣ್ಣ ಕಾಯಿ ಇರುತ್ತೆ, ತೊಪ್ಪೆಕಾಯಿ ಸುಲಿದೇನೆ ತಗೊಂಡೋಗ್ತಾರೆ. ಅದನ್ನೇನ್ ಮಾಡ್ತಾರೆ ಅಂದ್ರೆ ದೊಡ್ಡದನ್ನ ಒಂದ್ ಲೆಕ್ಕಕ್ಕೆ ಹಾಕೊಂತಾರೆ, ಚಿಕ್ಕದನ್ನ ಎರಡಿಂದ ಸೇರಿ ಒಂದ್ ಲೆಕ್ಕಕ್ಕೆ ಹಾಕೊಂತಾರೆ. ಅಂದ್ರೆ ಮಾರ್ಕೆಟ್ ಅವತ್ತಿನ ರೇಟ್ ಅಲ್ಲಿ ಏನೇನಿರುತ್ತೋ ಆತರ. ಮುಂಚೆ ಎಲ್ಲ ತುಂಬಾನೇ ರೇಟ್ ಇತ್ತು. ಈಗ ಹೆಚ್ಚು ಕಮ್ಮಿ ಒಂದ್ 4-5 ವರ್ಷದಿಂದ ಮುಂಚೆ ಒಂದು ತೆಂಗಿನಕಾಯಿಗೆ ನಮ್ ರೈತರಿಗೆ ಸಹ 22 ರೂಪಾಯಿ, 25 ರೂಪಾಯಿ, 23 ರೂಪಾಯಿ ಹಿಂಗ್ ಸಿಗೋದು. ಇವಾಗ ಅದನ್ನ ತೊಪ್ಪೆ ಯಾರು ತಗೊಂಡೋಗೋದು, ಅದನ್ನ ಸುಲಿಯೋದ್ ಖರ್ಚು ಬೇರೆ ಬರುತ್ತೆ. ಡೈರೆಕ್ಟ್ ಆಗಿ ಈಗ ಏನ್ ಮಾಡ್ತಿದಾರೆ ಅಂತಂದ್ರೆ ನಮಗೆ ಸುಲಿದ ಕಾಯನ್ನ ತೂಕದ ಲೆಕ್ಕ ತಗೊಂಡೋಗ್ತಾರೆ. ಒಂದ್ ಕೆಜಿಗೆ ಏನಿಲ್ಲ ಅಂತಂದ್ರು ಈಗ ಕಾಯಿ ಇಳುವರಿ ಬೇರೆ, ಆಮೇಲೆ ರೋಗಗಳು ಹಂಗಾಗಿ ಸ್ವಲ್ಪ ಇಳುವರಿ ಸಮಸ್ಯೆ ಆಗಿ ಎಲ್ಲಾ ಕಾಯಿಗಳು ದಪ್ಪ ಬರ್ತಾ ಇಲ್ಲ, ಚಿಕ್ಕ ಚಿಕ್ಕ ಚಿಕ್ಕ ಕಾಯಿಗಳು ಬರ್ತವೆ, ಅದರ ಮೇಲೆ ರೋಗ ಬೇರೆ ಇರ್ತವೆ, ಅವನ್ನು ರೋಗದವನು ತಗೊಳಲ್ಲ ಅವರು. ಅದನ್ನೇ ಅದಕ್ಕೆ ಈಗ ಸುಲಿಸ್ಬಿಟ್ಟು ತೂಕದ ಲೆಕ್ಕದಲ್ಲಿ ಒಂದು ಕೆಜಿಗೆ 3-4 ಕಾಯಿ ಬರುತ್ತೆ. ಅವ್ರು 1 ಕೆಜಿ ಕೂಡ ಪ್ರೈಸ್ಗೆ ಬಹಳನೇ ವ್ಯತ್ಯಾಸ ಇದೆ. ಒಂದು ಕಾಯಿಗೆ ಎಷ್ಟು ಬೀಳುತ್ತಪ್ಪ ಅಂದ್ರೆ 8 ರೂಪಾಯಿ 6 ರೂಪಾಯಿ ಒಂದು ಕಾಯಿ ಬೀಳುತ್ತೆ. ಅಂದ್ರೆ ಇಡೀ ತೋಟದ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಈ ತೋಟನ ನಿರ್ವಹಣೆ ಮಾಡ್ತೀರಾ ತಾವು ತೆಂಗಿನ ತೋಟನ? ನಿರ್ವಹಣೆ ಬಂದ್ಬಿಟ್ಟು ಇದರಲ್ಲಿ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದು ಕಡಿಮೆನೆ ಇವತ್ತಿನ ಕಾಲದಲ್ಲಿ. ಏನಿಲ್ಲ, ವರ್ಷದಲ್ಲಿ 6 ತಿಂಗಳು ಇನ್ನೇನು ಮಳೆ ಇರುತ್ತೆ, ಇನ್ನು 6 ತಿಂಗಳು ಅದಕ್ಕೆ ತಿಂಗಳಿಗೆ ಒಂದ್ಸಲ, ವಾರಕ್ಕೆ 4 ತಿಂಗಳಿಗೆ 4 ಸಲ, ವಾರಕ್ಕೊಂದ್ಸಲ ಪಾತಿ ಮಾಡ್ಬಿಟ್ಟು ನೀರು ಬಿಡೋದು. ಅದು ಕಾಯಿ ಇಳುವರಿ ಶುರುವಾದಾಗ ಇನ್ನೇನು ನಾವು ಇದನ್ನ ಮಾಡಕ್ ಹೋಗಲ್ಲ, ಅದು ಹಂತ ಹಂತವಾಗಿ ಕಾಯಿನ ಕೆಡವ್ತಾ ಹೋಗ್ಬೇಕು. ಪ್ರತಿ ಸಲನು ಕಾಯಿ ಇರಲ್ಲ, ಒಂದು ಹಂತದಲ್ಲಿ ಅದೇ ಹೇಳಿದ್ನಲ್ಲ ಮುಂಚೆ ಹೇಳಿದಾಗೆ, ಒಂದಂತ ಎಳ್ನೀರು ಬರುತ್ತೆ, ಇನ್ನೊಂದಂತ ಕಾಯಿ ಬರುತ್ತೆ. ಒಟ್ಟು ನಾವು ನೀರು ಮತ್ತೆ ಫಲವತ್ತಾದ ಭೂಮಿಗೆ ಹೊಸ ಹೊಸ್ತರ ಮಣ್ಣು, ಆಮೇಲೆ ಕೊಟ್ಟಿಗೆ ಗೊಬ್ಬರ, ಈ ಕೆಮಿಕಲ್ ಗೊಬ್ಬರಗಳನ್ನ ಯೂಸ್ ಮಾಡಿದ್ರೆ ನಮ್ಮ ಕೈಗೂ ಅದು ಕಮರ್ಷಿಯಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ಏನ್ ಮಾಡ್ತೀವಿ ಅಂದ್ರೆ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತೀವಿ, ಜಾಸ್ತಿ ಪ್ರಮಾಣದಲ್ಲಿ. ಇತ್ತೀಚಿನ ದಿನಗಳಾಗ ಏನಾಗುತ್ತೆ ಅಂದ್ರೆ ಎಳನೀರಿಗೆ ಬೇಡಿಕೆ ಬಹಳ ಆಗಿರೋದ್ರಿಂದ ಜಾಸ್ತಿ ಎಳನೀರಿಗೆ ಬೇಡಿಕೆ ಕೊಟ್ಟು ತಗೊಂಡೋಗ್ತಾರೆ. ತೆಂಗಿನಕಾಯಿ ಅಭಾವನು ಕಡಿಮೆ ಆಗಿದೆ, ಆಮೇಲೆ ಇಳುವರಿನೂ ಪರವಾಗಿಲ್ಲ. ನಮ್ಮ ರಾಜ್ಯ ಅಲ್ಲ ಅಂದ್ರೂ ಹೊರತುಪಡಿಸಿ ಆ ಕಡೆ ಈ ಕಡೆ ಬೇರೆ ರಾಜ್ಯಗಳನ್ನು ಒಳ್ಳೆಯ ತರ ಇಳುವರಿ ಬರೋದ್ರಿಂದ ಕೊಟ್ಟು ಅದು ಬಿಸ್ನೆಸ್ ಸ್ವಲ್ಪ ರೈತರಿಗೆ ಸ್ವಲ್ಪ ಕಷ್ಟನೆ. 2 ಎಕರೆಯಲ್ಲಿ ಎಷ್ಟು ಮರಗಳಿದಾವೆ? 2 ಎಕರೆ ಒಳಗೆ ಒಂದ 300 ಮರ ಬಂದಿದಾವೆ, 300 ಮರ ಇದಾವೆ. ಒಂದೊಂದ್ ಮರಕ್ಕೂ ಒಂದೊಂದ್ ಮರಕ್ಕೂ 10-10 ಅಡಿ ಡಿಫ್ರೆನ್ಸ್ ಇದೆ. ಕೆಲವು ಹೋಗಿದಾವೆ, ಅವು ಹೋಗಿದಾವನ್ನ ಈಗ ಹಾಕಕ್ ಹೋದ್ರೆ ಬರಲ್ಲ ಅವು. ಆಮೇಲೆ ಅದ್ರ ಕೆಳಗಡೆ ಬೇರೆ ಬೆಳೆನೂ ಬೆಳೆಯಕ್ ಬರಲ್ಲ, ಯಾಕೆಂದ್ರೆ ಸೂರ್ಯ ಸನ್ಮುಖಿ ಕಿರಣಗಳು ಸಂಪೂರ್ಣವಾಗಿ ಆ ಗರೆಯಿಂದ ಮುಚ್ಕೊಂಡು ಹೋಗಿರ್ತವೆ. ಏನ್ ಮಾಮೂಲಿ ಕಲ್ಟಿವೇಶನ್ ಮಾಡಿಸೋದು, ಕಾಯಿ ಕೆಡಬಹುದು ಕೊಡೋದು. ಅವಾಗ್ಲೇ ಹೇಳಿದ್ರಿ ತಾವು ತೆಂಗಿನ ಗಿಡಕ್ಕೆ ರೋಗಗಳು ಎಲ್ಲ ಬರ್ತವೆ ಅಂತ. ಯಾವ್ಯಾವ ರೋಗಗಳು ಬಂತು, ಅದರ ನಿರ್ವಹಣೆ ಯಾವ ತರ ಮಾಡಿದ್ರಿ, ಮುಂದೆ ಈಗಲೂ ಕೂಡ ಬರ್ತಾ ಇದೆಯಾ, ಅದರ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ? ಅದು ತೆಂಗಿನ ಗಿಡಕ್ಕೆ ಯೂಸ್ವಲಿ ಬಂದಿದ್ದು ಒಂದೇ ಒಂದು ರೋಗ, ಅಂಟು ರೋಗ. ಆ ಅಂಟು ರೋಗ ಅಂತಂದ್ರೆ ಅದು ತೆಂಗಿನ ಮರಕ್ಕೆ ಬರಲ್ಲ, ಅದು ಆ ತೆಂಗಿನ ಕಾಯಿನ ಏನ್ ಗೊಂಚಲು ಬರುತ್ತಲ್ಲ, ಇನ್ನೇನ್ ಎಳನೀರು ಬಂತು, ಇನ್ನೇನು ಅದು ಸ್ವಲ್ಪ ಎಳನೀರಿಂದ ಕಾಯಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅಂಟು ರೋಗ ಬಂದು ಕುತ್ಕೊಂಡ್ಬಿಡುತ್ತೆ. ಅಂದ್ರೆ ಕಾಯಿನ ಸಿಪ್ಪೆ ಎಲ್ಲ ಸುಕ್ ಸುಕ್ ಸುಕ್ಕಾಗಿ ಅದರಲ್ಲಿ ಹಂಟು ಹಂಟು ತರ ಇರ್ತಕ್ಕಂಥ ಕಾಯಿನ ಬೆಳವಣಿಗೆನೆ ಕುಂಠಿತ ಮಾಡಿಬಿಡುತ್ತೆ. ಅದು ಬಿಟ್ಟರೆ ಅದಕ್ಕೆ ಸ್ವಲ್ಪ ಒಂದೊಂದು ಟ್ರೀಟ್ಮೆಂಟ್ಗಳು ಅವು ಇವು ಬಂದವು, ಬಟ್ ಅದು ಏನೇ ಅಂದ್ರೂ ಅದು ಹೋಗೇ ಇಲ್ಲ. ಅತಿ ಅವಾಗ ಮಳೆ ಕಡಿಮೆ ಇತ್ತು, ಅದು ರೋಗ ಅಂಟು ರೋಗ ಅತಿ ಹೆಚ್ಚು ಮಳೆ ಬಿದ್ದೆ ಮಳೆಯಿಂದನೆ ಹೋಗ್ಬೇಕು, ಅದು ಮಳೆ ಹನಿಗಳ ಮೂಲಕನೇ. ಅದಕ್ಕೆ ರೋಗದ ಸಂಬಂಧಪಟ್ಟಂಗಂಥದ್ದು ಏನಿಲ್ಲ, ಬಟ್ ನಿಧಾನಗತಿಯಲ್ಲಿ ಅದ್ರ ಪಾಡಿಗೆ ಅದು ಹೋಗುತ್ತೆ. ಅದಕ್ಕೆ ಮಾಮೂಲಿ ನಿರ್ವಹಣೆ ಅಂತಂದ್ರೆ ನಾವು ಏನು ಪೌಷ್ಟಿಕಾಂಶ ನಾವು ಎಷ್ಟು ಅದ್ರ ಬೇರಿಗೆ ಕೊಡ್ತೀವೋ ಅಷ್ಟು ಕಾಯಿ ಬೀಳುತ್ತೆ ಅಷ್ಟೇ. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡ್ಕೊಂಡ್ರಿ ಅಂತ? ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಸರ್ಕಾರ ಒಂದು ಕೊಟ್ಟಂತ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಹಿತಿ ಕೊಟ್ಟಂಗೆ ಅದಕ್ಕೆ ಸ್ವಲ್ಪ ಔಷಧಿನ ಸಿಂಪರಣೆ ಮಾಡಿದ್ದು. ಅದು ಬಿಟ್ಟರೆ ಮತ್ತಿನ್ನೇನು ಮುಂಜಾಗ್ರತೆ ಕ್ರಮ ಇಲ್ಲ. ಅದಕ್ಕೆ ತೆಂಗಿನಕಾಯಿ ಈಗ ನಾವು ಎಷ್ಟೇ ಜಾಸ್ತಿ ಅತಿ ಹೆಚ್ಚಾಗಿ ಮೇಂಟೈನ್ ಮಾಡಿ ಔಷಧಿ ಗೊಬ್ಬರ ಇನ್ನೊಂದು ತಂದಾಕಿದ್ರು ಇಳುವರಿನೂ ಕಡಿಮೆ ಇದೆ, ಆಮೇಲೆ ಮಾರ್ಕೆಟಲ್ಲಿ ನಮಗೆ ಸಿಗ್ತಕ್ಕಂಥ ಆದಾಯನೂ ಭಾಳ ಕಡಿಮೆ ಇರೋದ್ರಿಂದ ಜಾಸ್ತಿ ಬರೀ ಕೊಟ್ಟಿಗೆ ಗೊಬ್ಬರ ಮತ್ತು ನೀರು ನಿರ್ವಹಣೆ ಮತ್ತು ಮಣ್ಣು ಒಡಿಸೋದ್ರಿಂದ, ಹೊಸ ಮಣ್ಣನ್ನು ಒಡಿಸೋದ್ರಿಂದ ಫಲವತ್ತತೆ ಇಂಪ್ರೂವ್ಮೆಂಟ್ ಆಗಿ ಅದರಲ್ಲಿ ಎಷ್ಟು ಆದಾಯ ಬರುತ್ತೋ ಅವ್ನು ನೋಡ್ಕೋಬೇಕು. ಈಗ ನಾವು ಅದನ್ನು ತೆಂಗಿನಕಾಯಿ ಮರನ ತೆಗೆದು ಅದೇ 2 ಎಕರೆ ಒಳಗೆ ಬೇರೆ ಬೆಳೆಗಳನ್ನು ಬೆಳಿಬೋದು. ಬಟ್ಟೆ ಅಂದರೆ ಎಲ್ಲರೂ ಮರನ ತೆಗಿತಾ ಹೋದರೆ ಪ್ರಕೃತಿಗೂ ಸರಿ ಇರಲ್ಲ, ಮತ್ತು ಕಾಯಿನ ಅಭಾವನೂ ಆಗುತ್ತೆ. ಆಮೇಲೆ ತಂದೆಯವರು ಮತ್ತು ಅವ್ರ ತಂದೆಯವರು ಹಾಕಿರೋದ್ರಿಂದ ಅದು ಏನೋ ಒಂದು ಭಾವನಾತ್ಮಕವಾಗಿ ಅದನ್ನು ಹಂಗೆ ಬಿಟ್ಕೊಂಡು ಓಡಿಸ್ತಾ ಇದ್ದೀವಿ ಅಷ್ಟೆ. ಅಂದರೆ ಇತ್ತೀಚಿನ ದಿನದಲ್ಲಿ ಕೊಟ್ಟಿಗೆ ಗೊಬ್ಬರ ಸಿಗೋದು ಕಡಿಮೆ, ಆ ಒಂದು ಇದನ್ನು ಯಾವ ರೀತಿ ನಿರ್ವಹಿಸ್ತೀರಾ? ಕೊಟ್ಟಿಗೆ ಗೊಬ್ಬರ ಸಿಗಲ್ಲ ಅಂದರೆ, ಕೊಟ್ಟಿಗೆ ಗೊಬ್ಬರ ಅಂತಂದರೆ ಈ ದನ ಮತ್ತು ಕರುಗಳದ್ದು ಒಂದೇ ಅಂತಲ್ಲ, ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಈಗ ಕುರಿ ಸಾಗಾಣಿಕೆ ಇರುತ್ತೆ, ಮೇಕೆ ಸಾಗಾಣಿಕೆ ಇರುತ್ತೆ, ಆಮೇಲೆ ಇದೇ ಥರ ಪ್ರಾಣಿಗಳದ್ದು ಕೊಟ್ಟಿಗೆ ಗೊಬ್ಬರನೂ ಇರುತ್ತೆ. ಈಗ ನಮ್ಮಲ್ಲಿ ಹಳ್ಳಿ ಒಳಗೆ ಸಿಗುತ್ತೆ ಕೊಟ್ಟಿಗೆ ಗೊಬ್ಬರ, ಅಂತೇನು ಪೂರ್ತಿಯೇನು ಸಂಪೂರ್ಣವಾಗಿ ಅದೇ ನಶಿಸಿ ಹೋಗಿಲ್ಲ. ಕೊಟ್ಟಿಗೆ ಗೊಬ್ಬರ ಇದೆ ಅಂತ, ನಮಗೆ ಎಷ್ಟು ಬೇಕಾದಷ್ಟು ಬೇಕಾಗೋಷ್ಟು ಕೊಟ್ಟಿಗೆ ಗೊಬ್ಬರ. ಅಂದ್ರೆ ಈಗ ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸೋದು 2ಕ್ಕೇನೆ, ಒಂದು ಅಡಿಕೆ ಗಿಡಕ್ಕೆ, ಇನ್ನೊಂದು ತೆಂಗಿನ ಮರಕ್ಕೆ. ಇನ್ನು ಬಾಕಿಯಂತೆ ಬೇರೆ ಬೆಳೆಗಳು ಏನು ಬೆಳೀತಾರಲ್ಲ, ಮೆಕ್ಕೆಜೋಳ ಮತ್ತು ಇನ್ನೊಂದು ಕ್ರಾಪ್ ಏನು ಬೆಳೀತಾರೋ ಅದಕ್ಕೆ ಯಾವುದಕ್ಕೂ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಲ್ಲ. ಜಾಸ್ತಿ ಬಳಸೋದೆ ಅಡಿಕೆ ಮತ್ತು ತೆಂಗಿಗೆ ಕೊಟ್ಟಿಗೆ ಗೊಬ್ಬರ. ಸಾಧಾರಣವಾಗಿ ನಮ್ಮ ಹಳ್ಳಿ ಕಡೆ ಸಿಗುತ್ತೆ, ಅದೇನು ಪೂರ್ತಿಯಾಗಿ ಹೋಗಿಲ್ಲ. ಇಳುವರಿ ಬಗ್ಗೆ ಹೇಳೋದಾದ್ರೆ, ಎಷ್ಟು ಇಳುವರಿ ನಿಮಗೆ ಹಂತ ಹಂತವಾಗಿ ನೀವು ಡಿವೈಡ್ ಮಾಡಿದ್ರಲ್ಲ, ಎಷ್ಟು ಇಳುವರಿ ಬರಬಹುದು ಅಂತೀರಾ? ಇಳುವರಿ ಸಿಗುತ್ತೆ, ಅದು ನಾವು ಎಷ್ಟು ಗಿಡ ಹಾಕಿದೀವೋ ಅದ್ರ ತಕ್ಕನಂಗೆ ನಾವು ಯಾವ ರೀತಿ ಪೋಷಕಾಂಶ ಕೊಟ್ಟು ಇದನ್ನು ಮಾಡ್ತೀವಲ್ಲ, ಅದು ಮಳೆಗಾಲನೂ ಚೆನ್ನಾಗಿರುತ್ತೆ, ಆ ಟೈಮಲ್ಲೂ ಇಳುವರಿ ಚೆನ್ನಾಗಿ ಬರುತ್ತೆ. ಅದು ಬೇಸಿಗೆಯಿಂದನೇ ಶುರುವಾಗ್ತಕ್ಕಂಥ ಕ್ರಾಪ್ ಅದು. ಮಳೆಗಾಲದಲ್ಲೆಲ್ಲ ನೀರು ಕುಟ್ಕೊಳ್ಳುತ್ತೆ, ಬೇಸಿಗೆ ಒಳಗೆ ಸ್ಟಾರ್ಟ್ ಆದ ತಕ್ಷಣ ಎಳ್ನೀರು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಾಯಿ ಶುರುವಾಗುತ್ತೆ, ಆಮೇಲೆ ಕೊಬ್ಬರಿ ಶುರುವಾಗುತ್ತೆ. ಚೆನ್ನಾಗಿ ಸಿಗುತ್ತೆ ಇಳುವರಿ, ನಮ್ಮ ಮಾರ್ಕೆಟಲ್ಲಿ ರೇಟ್ ನಮ್ಗೆ ಹೆಂಗೆ ಸಿಗುತ್ತೋ ಆ ರೀತಿ ಇಳುವರಿ ಚೆನ್ನಾಗೇ ಸಿಗುತ್ತೆ. ಒಂದು ತೆಂಗಿನ ಗಿಡಕ್ಕೆ, ಒಂದು ತೆಂಗಿನ ಮರಕ್ಕೆ ನೀನು ನೀರು ಪೋಷಕಾಂಶ ಗೊಬ್ಬರ ಮತ್ತು ಅದರ ಹೊಸ ಮಣ್ಣನ್ನು ಹಾಕಿ ತೆಗೆದ್ರೆ ಒಂದು ತೆಂಗಿನ ಗಿಡದಲ್ಲಿ ಏನಿಲ್ಲ ಅಂದ್ರೂ ಒಂದು 150 ಎಳನೀರು, ಒಂದು 200 ಕಾಯಿ, ಒಂದು 300 ಕೊಬ್ಬರಿ ತನಕನೂ ಇಳುವರಿ ಸಿಗುತ್ತೆ. ಮಣ್ಣು ಎಲ್ಲಿಂದ ಹೊಡಿಸ್ತೀರಾ? ಮಣ್ಣು ಬಂದ್ಬಿಟ್ಟು 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ, ಅವರಲ್ಲಿ ಆದಾಯ ಚೆನ್ನಾಗಿ ಬಂತು ಅಂತಂದ್ರೆ ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ಹಿಂಗೆ ಹೊಡಿಸ್ತಾ ಇರ್ತೀವಿ. ಅದು ಮಣ್ಣು ಎಲ್ಲಿ ಸಿಗುತ್ತೆ ಅಂದರೆ, ಈಗ ನಮ್ಮೂರಲ್ಲಿ ಕೆರೆ ಇದೆ, ಆ ಕೆರೆ ಒಳಗೆ ಏನಾಗುತ್ತೆ ಅಂದರೆ ನೀರು ನಿಂತಿರುತ್ತೆ, ಬೇಸಿಗೆಯಲ್ಲಿ ನೀರು ಖಾಲಿ ಆಗುತ್ತೆ. ಸೊ ಅವಾಗ ಒಳ್ಳೆ ಪೋಷಕಾಂಶ ಇರುತ್ತೆ ಅವಾಗ. ಆ ಟೈಮಲ್ಲಿ ನಮ್ಮೂರ ಕೆರೆಯಿಂದ ಅಕ್ಕಪಕ್ಕ ಹಳ್ಳಿ ಕೆರೆಗಳಿಂದ ನಮಗೆ ಮಣ್ಣಿಗೇನು ತೊಂದರೆ ಇಲ್ಲ, ಮಣ್ಣು ಸಿಗುತ್ತೆ. ಅದನ್ನು ಗ್ರಾವಲ್ಲೇ ನೋಡಿಸಲ್ಲ, ಫಲವತ್ತಾದ ಮಣ್ಣನ್ನೇ ನಾವು ಕೆರೆಯಿಂದನೇ ಹೊಡೆಸೋದು. ಖರ್ಚಿನ ಬಗ್ಗೆ ಹೇಳೋದಾದ್ರೆ 2 ಎಕರೆಗೆ ಎಷ್ಟು ಖರ್ಚು ಬೀಳ್ಬೋದು ಅಂತೀರಿ? ಖರ್ಚು ಅಂತ ಇಲ್ಲ, ಖರ್ಚು ಬಂದು ಕಾಯಿನ ಕೆಡವಿಸೋದು, ಅದನ್ನು ಮಾರ್ಕೆಟ್ ಮಾಡೋದ್ರಲ್ಲೇ ಖರ್ಚಿರುತ್ತೆ. ಇನ್ನೇನು ಬೋರ್ ಇರುತ್ತೆ, ಅದರಲ್ಲಿ ನೀರು ಬಿಡ್ತೀವಿ, ಮಣ್ಣು, ಕೊಟ್ಟಿಗೆ ಗೊಬ್ಬರ. ಮನೆ ಕೊಟ್ಟಿಗೆ ಗೊಬ್ಬರ ಆದ್ರೇನು ಖರ್ಚಿರಲ್ಲ, ಕೊಟ್ಟಿಗೆ ಗೊಬ್ಬರನ ಹೊರಗಡೆಯಿಂದ ತಗೊಳೋದಾದ್ರೆ ಸ್ವಲ್ಪ ಖರ್ಚಿರುತ್ತೆ. ಅಂದರೆ ಒಂದು ಬೆಳೆ ಏನು ನಾವು ತೆಗಿತೀವಲ್ಲ, ಆ ತೆಗದಲ್ಲಿ ಒಬ್ಬ ರೈತನಿಗೆ ಉಳಿಯೋದು ಮಾರ್ಕೆಟ್ ಮಾಡಿ ಅವನು ದಲ್ಲಾಳಿ ತಿಂದು ಉಳಿಯೋದೇ 40 ಭಾಗ. ಈ 40 ಭಾಗ ಖರ್ಚು ಅದು ಇದು ಎಲ್ಲ ಹೊರಟೋಗುತ್ತೆ. ಎಷ್ಟು ಸಿಗ್ಬೋದು ಅಂತೀರ ತಮಗೆ ಆದಾಯ? ಆದಾಯ ಬಂದು ನನ್ನ 2 ಎಕರೆ, ಅದು 2 ಎಕರೆ ಇರೋ ತೆಂಗಿನ ಒಂದು 350 ಗಿಡಕ್ಕೆ ವರ್ಷಕ್ಕೆ ಒಂದು 40,000 ಆದಾಯ ಸಿಗ್ಬೋದು, ಎಲ್ಲ ಖರ್ಚೆಲ್ಲ ಕಳೆದು. ಎಲ್ಲಿ ಕೊಡ್ತೀರ ತಾವು ಮಾರ್ಕೆಟಿಂಗ್ ಮಾಡೋದ್ರೆ? ಮನೆ ಹತ್ರ ಏನೋ ಎಳ್ನೀರು ಕೊಡ್ತೀರ? ಬೇರೆ ಕಡೆ ಮಾರ್ಕೆಟಿಂಗು? ಬೇರೆ ಊರಿಗೆ ದಲ್ಲಾಳಿ ಮಂಡಿಗಳ ಹತ್ರ ತಗೊಂಡು ಹೋಗ್ಬೇಕು, ಅದನ್ನ ನಾವೇ ಸುಲಿಸ್ಕೊಂಡು ಹೋಗ್ಬೇಕು, ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ, ಅವನ್ ಕಮಿಷನ್ ತಗೊಂತಾನೆ, ಅವನ್ನೆಲ್ಲ ನಾವು ಮಾಡಕ್ ಹೋಗಲ್ಲ. ಮನೆ ಹತ್ರನೇ ಕೆಡಿಸ್ಕೊಂಡು ತೋಟದ ಹತ್ರನೇ ಅವನ್ನ ರಾಶಿ ಹಾಕೊಂಡ್ರೆ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ಒಂದ್ ರೇಟ್ ಮಾತಾಡ್ಕೊಂಡು ಅವರೇ ಸುಲಿಸ್ಕೊಂಡು ಅವರೇ ತಗೊಂಡು ಹೋಗ್ತಾರೆ, ಮನೆ ಬಾಗ್ಲಲ್ಲೇ ಕೊಡೋದು. ಉಳಿದಂತ ಜಮೀನಿನಲ್ಲಿ ಜೋಳ ಬೆಳೆದಿದ್ದೀನಿ ಅಂತ ಹೇಳಿದ್ರೆ 2 ಎಕರೆ ಜಮೀನಿನಲ್ಲಿ ಜೋಳ ಬೆಳೀತಕ್ಕಂತ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಅಂತಂದ್ರೆ ಅಲ್ಲಿಗೆ ಈಗ ಖಾಲಿ ಜಮೀನಂತೂ ಬಿಡಕ್ ಬರಲ್ಲ. ಈಗ ಜೋಳನೇ, ಈಗ ಅಡಿಕೆ ಬರೋದ್ಕಿಂತ ಮುಂಚೆ ಹತ್ತಿ ಇತ್ತು, ಹತ್ತಿ ಕಮರ್ಷಿಯಲ್ ಆಗಿ ಬೆಳೀತಾ ಇದ್ರು ಅಂದ್ರೆ ವ್ಯಾವಹಾರಿಕವಾಗಿ. ಹತ್ತಿಗೆ ಯಾವಾಗ ವ್ಯಾಲ್ಯೂ ಕಡಿಮೆ ಆಯ್ತು, ಹತ್ತಿ ಬೇಡಿಕೆ ಯಾವಾಗ ಕಡಿಮೆ ಆಯ್ತು, ಅವಾಗ ರೈತರಿಗೆ ಆದಾಯ ತಕ್ಕಂತ ಬೆಳೆ ಅಂತ ಸಿಕ್ಕಿದ್ದು ಜೋಳ, ಮೆಕ್ಕೆಜೋಳ. ಈ ಮೆಕ್ಕೆಜೋಳದಲ್ಲಿ ಈಗ ಪಾಪ್ಕಾರ್ನ್ ಜೋಳ ಇದೆ, ಅದು ಯಾರು ಬೆಳೆಯಕ್ ಹೋಗಲ್ಲ. ಆಮೇಲೆ ಈ ಮೆಕ್ಕೆಜೋಳ, ಈ ಮೆಕ್ಕೆಜೋಳಕ್ಕೆ ಬೇಡಿಕೆ ಬಂತು. ಈ ಮೆಕ್ಕೆಜೋಳನ ಏನ್ ಮಾಡಿದ್ರು, ಈಗ ಮೆಕ್ಕೆಜೋಳ ಬಿಟ್ಟರೆ ಹತ್ತಿ ಬೆಳಿಬೇಕು. ಹತ್ತಿ ಬೆಳೆ ಹತ್ತಿನೂ ಬೇಡಿಕೆ ಇರಲ್ಲ, ಅದು ಒಂದೊಂದು ವರ್ಷ ಬೇಡಿಕೆ ಇರುತ್ತೆ, ಒಂದೊಂದು ವರ್ಷ ಬೇಡಿಕೆ ಇರಲ್ಲ. ಅದು ಬಿಟ್ಟರೆ ನೀನು ಅಡಿಕೆ ಹಾಕಬೇಕು. ಅಡಿಕೆ ಹಾಕಬೇಕು ಅಂದರೆ ನೀರಿನ ಸವಲತ್ತು ಇರಬೇಕು, ಆಮೇಲೆ ಖರ್ಚು ಮೇಂಟೆನೆನ್ಸ್ ಅಂತೂ ತುಂಬಾನೇ ಬರುತ್ತೆ. 5 ವರ್ಷ 6 ವರ್ಷದ ತನಕ ಖರ್ಚು ಮಾಡಬೇಕು, ಅದಕ್ಕೆಲ್ಲ ಸಾಲ ಮಾಡಬೇಕು, ಲೋನ್ ತೆಗಿಬೇಕು. ಅದೇನಾರು ಚೆನ್ನಾಗಾಯ್ತು, ನೀರು ಚೆನ್ನಾಗಿ ಬಿದ್ದು ಮಳೆ ಚೆನ್ನಾಗಾಯ್ತು ಅಂದ್ರೆ ಬದುಕ್ತಾನೆ ರೈತ. ಅಲ್ಲಿ ಮಾಡ್ತಾ ಮಾಡ್ತಾ ಏನಾರ ಸಾಲ ಜಾಸ್ತಿ ಆಗಿ ಅವನ್ ಗ್ರಾಚಾರ ಏನಾರು ಕೆಟ್ಟು ಮಳೆ ಸರಿಯಾಗ್ಲಿಲ್ಲ, ನೀನು ಹೊಡ್ಸಿದ್ ಬೋರ್ ಫೇಲ್ ಆಯ್ತು ಅಂದ್ರೆ ಅಡಿಕೆನೂ ಹೊರಟೋಯ್ತು ಅಂದ್ರೆ ಅದೇ ಸಾಲ ಮಾಡ್ಕೊಂಡ್ ರೈತ ಸತ್ತ ಅನ್ನೋ ಸುದ್ದಿಗಳು. ಅದು ಬಿಟ್ರೆ ಮೆಕ್ಕೆಜೋಳ ಕಡಿಮೆ ಮಳೆಯಲ್ಲಿಯ ಅತ್ಯುತ್ತಮವಾದಂತ ಬೆಳೆ ಅದು. ಅದನ್ನ ಇವಾಗ ಎಲ್ಲದಕ್ಕೂ ಬೆಳೆಸ್ತಾರೆ, ಇವನ್ ನಾವು ಫುಡ್ ತಿನ್ನೋದಕ್ಕೂ ಬಳಸ್ತಾರೆ, ಆಮೇಲೆ ಈ ಕುಕ್ಕುಟೋದ್ಯಮಕ್ಕೂ ಬಳಸ್ತಾರೆ, ಆಮೇಲೆ ಎಲ್ಲಾ ತರದ ಪ್ರಾಣಿ ಪಕ್ಷಿಗಳನ್ನ ಸಾಕೋದಕ್ಕೆ ಮಾಡೋದಕ್ಕೆ ಅದರಲ್ಲೆಲ್ಲ ತುಂಬಾ ಹೊಸ ಹೊಸವಾಗಿ ಒಂದು ಫುಡ್ಗಳು ಕಂಡಿರ್ತಾರೆ. ಹಂಗಾಗಿ ಮೆಕ್ಕೆಜೋಳಕ್ಕೆ ಒಳ್ಳೆ ಬೇಡಿಕೆನೂ ಇದೆ ನೋಡಿ. ಈ ಸಲ ಮೆಕ್ಕೆಜೋಳ ಖರ್ಚು ತುಂಬಾ ಆಯ್ತು, ಸಿಕ್ಕಾಪಟ್ಟೆ ಮಳೆ ಬಂದು ಈಗ ರೈತನಿಗೆ ಲಾಸು, ಒಂದು ಕಾಳು ಮೆಕ್ಕೆಜೋಳ ಇಲ್ಲ. ಈಗ ಪ್ರೆಸೆಂಟನೇ ರೇಟು 1 ಕ್ವಿಂಟಾಲಿಗೆ 2,500-3,000 ಇದೆ. ಇನ್ನು ಅದು ಇಳುವರಿ ಬಂದ ಟೈಮಲ್ಲಂತೂ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ, ಕ್ರಾಪೇ ಇಲ್ಲ ಇವಾಗ. ಈಗ ನಾನು 6 ಎಕರೆಗೆ ಅಂತೂ ಬೀಜ ಗೊಬ್ಬರ ಬೇಸಾಯ ಕಲ್ಟಿವೇಷನ್ನು ಇಲ್ಲಿಗೆ ಇಷ್ಟು 6ಕ್ಕೇನೆ ಹೆಚ್ಚು ಕಮ್ಮಿ ಒಂದು 1.5 ಲಕ್ಷದಿಂದ 1.7 ಲಕ್ಷ ಖರ್ಚು ಮಾಡಿದ್ದೀವಿ. ಅದು 6 ಎಕರೆ ಒಳಗೂ ಕರೆಕ್ಟಾಗಿ ಕ್ರಾಪ್ ಬಂದಿದ್ರೆ ಒಂದು ಎಕರೆಗೆ 25 ಕ್ವಿಂಟಾಲ್ ಬರುತ್ತೆ. ಅಲ್ಲಿಗೆ ಅದೇ 6 ಎಕರೆಗೆ ಎಷ್ಟಾಗತ್ತೆ, ಒಂದು 250-300 ಕ್ವಿಂಟಾಲ್ ಆಗುತ್ತೆ. ಚೆನ್ನಾಗಿ ಇಳುವರಿ ಬಂದು 300 ಕ್ವಿಂಟಾಲನ್ನ 2,500 ಮಾರಿದ್ರು ನನಗೆ ಎಷ್ಟೊಂದು ಲಾಭದಾಯಕವಾದಂತ ಆದಾಯ ಸಿಗುತ್ತೆ. ಈಗ ಮಳೆ ಅತಿ ಹೆಚ್ಚಾಗಿ ಬಂದಿರೋದ್ರಿಂದ ನಾನು ಮಾಡಿರೋ ಖರ್ಚೆಲ್ಲ ಹಾಳಾಗೋಯ್ತು. ಈಗ ಮತ್ತೆ ನಾನು ಅದನ್ನ ಇದನ್ನ ಮಾಡ್ಕೋಬೇಕಂದ್ರೆ ಮುಂದಿನ ಬೆಳೆಗಾಲಕ್ಕೆ ನೋಡ್ಕೋಬೇಕು. ಅದನ್ನ ಈ ಬಾರಿ ಬೆಳೆಯಿಂದ ಲಾಸ್ ಆಯ್ತು, ಬೇರೆ ಚೇಂಜ್ ಮಾಡೋಣ ಅನ್ನೋದೇನು ಮನಸ್ಥಿತಿ ತಮ್ಮಲ್ಲಿ? ಬೇರೆ ಚೇಂಜ್ ಮಾಡಿ ಬೆಳಿತಕ್ಕಂತ ಕ್ರಾಪ್ಗಳು ಮುಂದೆ ಬೇಸಿಗೆಗಾಲ ಶುರುವಾಗುತ್ತೆ. ಇವಾಗೇನೋ ಸ್ವಲ್ಪ ಹಸಿರುತ್ತೆ ಅನ್ಕೊಳ್ಳಿ, ಈಗ ಮುಂದೆ ಬೆಳೀತಾ ಬೆಳೀತಾ ಒಂದೇ ಕ್ರಾಪು ಒಂದೇ ದಿನಕ್ಕೆ ಬರಲ್ಲ. ಯಾವುದೇ ಒಂದು ಕ್ರಾಪ್ ಆದ್ರೂ ಅದಕ್ಕೊಂದು ಟೈಮಿಂಗ್ಸ್ ಅಂತಿರುತ್ತೆ, 3 ತಿಂಗಳು ಬೇಕು, 4 ತಿಂಗಳು ಬೇಕು ಕಟಾವಿಗೆ ಬರೋಕ್ಕೆ, ಮಾರ್ಕೆಟಿಗೆ ಬರೋಕ್ಕೆ. ಅಲ್ಲಿ ತನಕ ಅದಕ್ಕೆ ಮಳೆಗಾಲ ಬೇಕು, ನೀರು ಬೇಕು. ನೀರಿನ ವ್ಯವಸ್ಥೆ ಇದ್ರೆ ಸಂತೋಷ ಬೆಳಿಬಹುದು, ನೀರೇ ಇಲ್ಲ ಮಳೆಗಾಲ ಇಲ್ಲ ಅಂದ್ರೆ ಮತ್ತೆ ಅದನ್ನೂ ತೊಂದರೆನೆ. ಈಗ ನಾನು ಅದನ್ನೇನು ಮಾಡೋಕ್ಕಾಗಲ್ಲ, ಈಗ ಮುಂದಿನ ಮಳೆಗಾಲದ ತನಕನೇ ಕಾಯ್ಬೇಕು ನನೀಗ. ಅಲ್ಲಿ ತನಕ ಏನು ಬೆಳೆಯಕ್ಕಾಗಲ್ಲ, ಅಲ್ಲೇ ತನಕ ನಾವು ಏನು ಬೆಳೆಯಕ್ಕಾಗಲ್ಲ. ನೀರಿದ್ರೆ, ನೀರಿನ ಸೋರ್ಸ್ ಇದ್ರೆ, ಅವಶ್ಯಕತೆ ಇದ್ರೆ ಬೇರೆ ಕ್ರಾಪ್ ಅನ್ನು ಬೆಳಿಬಹುದು. ಈಗ ಅಲಸಂದಿ ಹಾಕ್ಬೋದು, ಶೇಂಗಾ ಹಾಕ್ಬೋದು, ಅದು ಬಿಟ್ಟರೆ ಸೂರ್ಯಕಾಂತಿ ಹಾಕ್ಬೋದು. ನೀರು ಬೇಕು, ಮಳೆಗಾಲ ಬೇಸಿಗೆಯಲ್ಲೂ ನಡೆಸುತ್ತೆ ಅಂತ ನಮ್ಗೇನು ಗ್ಯಾರಂಟಿ ಇರುತ್ತೆ? ಇದು ಅಂದ್ರೆ ಜೋಳ ಅಂದ್ರೆ ಮಳೆ ಆಶ್ರಿತ ಬೆಳೆಗಳಾಗಿರೋದ್ರಿಂದ ಅದರಲ್ಲಿ ಇಳುವರಿ ಬರಬಹುದಾಗಿತ್ತು. ಮತ್ತೆ ನೆಕ್ಸ್ಟ್ ಇದಕ್ಕೂ ಅಂತ ಮಳೆ ತುಂಬಾನೇ ಜಾಸ್ತಿ ಬಂದ್ಬಿಡ್ತಲ್ಲ, ಅದಕ್ಕೆ ಮಿತಿ ಮಳೆಗಾಲ ಇದ್ರು ಜೋಳ ಬೆಳ್ಕೊಂಡ್ಬಿಡ್ತಾರೆ ರೈತರು. ಈಗ ನಾನೇ ಈಗ ಜೋಳ ಹಾಕಿದಿನಲ್ಲ, ಬಿತ್ತ ಟೈಮಲ್ಲಿ ಕರೆಕ್ಟಾಗೇ ಇತ್ತು. ಬಿತ್ತದಕ್ಕಿಂತ ಮುಂಚೆ ಮಳೆಗಾಲ ಹೊಲನ ಹಸನ್ ಮಾಡಲಿಕ್ಕೆ ಕಲ್ಟಿವೇಷನ್ ಮಾಡಿ ಟ್ಯಾಕ್ಟ್ರಿಂದ ಒಡಿಸಿ ಅದನ್ನ ಎಷ್ಟು ಪ್ರಮಾಣದಲ್ಲಿ ಆ ಭೂಮಿ ಹಸಿ ಆಗಿರ್ಬೇಕು ಅಷ್ಟೇ ಪ್ರಮಾಣದಲ್ಲಿ ಹಸಿ ನೋಡ್ಕೊಂಡು ಆಮೇಲೆ ಬೀಜ ಗೊಬ್ಬರ ಅವನ್ನೆಲ್ಲ ಹಾಕಿ ಬೇಸಾಯದಲ್ಲಿ ಬಿತ್ತನೆ ಮಾಡಿ ಅದು ಮೊಳಕೆ ಆಗಿ ಮೇಲ್ ಬಂದು 1 ಅಡಿ ಎತ್ತರ ಅಷ್ಟು ಬರೋಷ್ಟೊತ್ತಿಗೆ ಮತ್ತೊಂದ್ಸಲ ಕುಂಟೆ ಹೊಡೆಸಿ ಸಾಲ್ ಮಾಡಿಸಿ ಸಣ್ಣಕ್ಕೆ ಯೂರಿಯಾ ಗೊಬ್ಬರ ಹಾಕಿದ ಮೇಲೇನೆ ಶುರುವಾಗಿದ್ದು ಮಳೆ. ಮಳೆ ಅಂತಂದ್ರೆ ಕಂಟಿನ್ಯೂಸ್ 4 ತಿಂಗಳು ಬಿಡದೆ ಮಳೆ ಬಂತು. ನಮಗೆ ಬೇಕಾಗಿದ್ದ ಎಷ್ಟಪ್ಪ ಅಂದ್ರೆ ಸಾಧಾರಣ ಮಳೆ ಬಂದ್ರು ಅದು ಆಗೋಗ್ತಿತ್ತು. ಆ 1 ಅಡಿ ಬೆಳೆದಂತ ಮೆಕ್ಕೆಜೋಳದ ಸಸಿ ಆ ಬಿಸಿಲೇ ಬೀಳಲಿಲ್ಲ, ಅತಿ ಮಳೆ ಆಗಿ ಅನಾವೃಷ್ಟಿಯಾಗಿ ಹೊರಟೋಗ್ಬಿಡ್ತು. ಅಂದ್ರೆ ನೀವೀಗ ಲಾಸ್ ಆಗಿದ್ದೀನಿ ಅಂತ ಹೇಳಿದ್ರಿ, ಬೇರೆ ಕಡೆ ಏನಾದ್ರು ತಮಗೆ ಸಹಾಯ ಅದೇನು ಸಿಗ್ತಿಲ್ಲ? ಈಗ ಹೇಳ್ತಾ ಇದೆ ನಾನು ನಿಮಗೆ ಎಕರೆಗೆ ಇಷ್ಟು ಕೊಡ್ತೀನಿ ಅಂತ, ಬಟ್ ಅದು ಇನ್ನೂ ಇಲ್ಲೇ ತನಕನು ಅಕ್ಕು ಈಗ ಊರಲ್ಲಿರ್ತಕ್ಕಂಥ ವಿಲೇಜ್ ಲೆಕ್ಕಾಧಿಕಾರಿ ಆಮೇಲೆ ಗ್ರಾಮ ಲೆಕ್ಕಾಧಿಕಾರಿ ಅವರೆಲ್ಲ ಬಂದು ಅಕೌಂಟು ಬೆಳೆ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಬೆಳೆ ಸಮೀಕ್ಷೆ ಮಾಡಿದ್ದಾರೆ, 1 ರೌಂಡ್ ಮಾಡಿದ್ದಾರೆ, ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕಳಿಸಿದ್ದಾರೆ. ನೋಡ್ಬೇಕು ಏನ್ ಮಾಡುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ. ಅಂದ್ರೆ ನಾವು ಖರ್ಚು ಮಾಡಿರೋದನ್ನ ಕೊಡಕ್ ಆಗಲ್ಲ, ಅದು ಕೊಡಕ್ಕೂ ಬರಲ್ಲ, ಅದಕ್ಕೆ ಅದ್ ಎಷ್ಟು ಕೊಡುತ್ತೋ ನೋಡ್ಬೇಕು. ಆದಷ್ಟು ಬೇಗ ಕೊಟ್ರೆ ಎಲ್ಲರಿಗೂ ಸಂತೋಷ, ಸ್ವಲ್ಪ ಉಸಿರಾಡ್ತಾರೆ. ಒಟ್ಟಲ್ಲಿ ತಾವು ಯಾವ ಕೃಷಿ ಮಾಡಿದ್ರೆ ರೈತರಿಗೆ ಲಾಭ ಸಿಗುತ್ತೆ, ಇದನ್ನು ಮಾಡಿದ್ರೆ ಮುಂದಿನೂ ಕೂಡ ಉತ್ತಮ ಅಂತ ಹೇಳಿದ್ರೆ ಯಾವ್ದು ಮಾಡಿದ್ರೆ ಉತ್ತಮ ಅಂತೀರಾ? ಅವರವ್ರ ನೆಲದಲ್ಲಿ ಅವರಿಗೆ ಗೊತ್ತಿರ್ತಕ್ಕಂತ ಕೃಷಿನ ಮಾಡಿದ್ರೇನೆ ಸಂತೋಷ ಅದು. ಅದಕ್ಕೆ ಪ್ರಕೃತಿ ಸಹಕಾರ ನೀಡಬೇಕು. ಈಗ ನಮಗೆ ಪ್ರಕೃತಿ ಸಹಕಾರ ನೀಡಲಿಲ್ಲ ಅಂತಂದ್ರೆ ನಾವು ಯಾವ ಬೆಳೆನೂ ಬೆಳೆಯಕ್ಕಾಗಲ್ಲ ಒಂದು. ಆಮೇಲೆ ಈಗ ನಾವು ಕಳಪೆ ಬೀಜ ಮತ್ತು ಕಳಪೆ ಗೊಬ್ಬರನ ಸರ್ಕಾರ ಸರಿಯಾದ ರೀತಿಯಲ್ಲಿ ಅವರಿಗೆ ಲೈಸೆನ್ಸ್ ಕೊಟ್ಟು ಅದನ್ನು ಗಮನಾರಿಸಿ ಗಮನ ಇಟ್ಟು ನೋಡಿ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನೋಡಿದ್ರೆ ನಾವು ಆ ರೈತ ಪೂರ್ವಜ ಕಾಲದಿಂದ ಯಾವ ಬೆಳೆ ಬೆಳೀತಾ ಇದ್ದಾನಲ್ಲ ಅದೇ ಬೆಳೆನೇ ಈಗ ಎಲ್ಲರಿಗೂ ಬೇಕಾಗಿರೋದು ಸಹ. ಈಗ ಹೊಸ ತಳ ಬೆಳೆ ಅಂತಂದ್ರೆ ಅದು ಹೈಬ್ರಿಡ್ ಆಗೋಗುತ್ತೆ. ಈಗ ಭೂಮಿಯಿಂದ ಫಲವತ್ತಾಗಿ ಬೆಳೀತಕ್ಕಂಥವೇನಿದಾವೆ ಜೋಳ, ಆಮೇಲೆ ಈಗ ನೀವು ನೋಡಿ ಅಡಿಕೆ ಅಂತ ಹೇಳ್ತೀರ, ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದವನು ಅಡಿಕೆ ಹಾಕೊಂಡು ಹೋಗ್ಬಿಡ್ತಾನೆ, ಆರ್ಥಿಕವಾಗಿ ಚೆನ್ನಾಗಿಲ್ದನು ಮಳೆಯನ್ನೇ ನಂಬ್ಕೊಂಡು ಕೊಡ್ತಕ್ಕಂಥ ಗೊಬ್ಬರ ನಂಬ್ಕೊಂಡು ಆಮೇಲೆ ಒಬ್ಬ ದಲ್ಲಾಳಿ ಮಾರ್ಕೆಟ್ ಮಾಡ್ತಕ್ಕಂಥ ಬೀಜನೇ ನಂಬ್ಕೊಂಡು ಅವನು ಮುಂದುವರೆದು ಹೋಗ್ಬೇಕು. ಹೊಸ ಬೆಳೆ ಬೆಳೆಯೋದು ಕಲ್ಟಿವೇಷನ್ ಸಹ ಅವನಿಗೆ ಗೊತ್ತಿರಲ್ಲ. ಈಗ ರೈತ ಸಂಪರ್ಕದವರು ಏನ್ ಹೇಳ್ತಾರೆ, ಹೊಸ ತಳಿಗಳನ್ನ ಬೆಳೀರಿ, ಹೊಸದನ್ನ ಮಾಡ್ರಿ, ಬಟ್ ಅದನ್ನ ಧೈರ್ಯ ಮಾಡಕ್ ಹೋಗಲ್ಲ ಯಾರು ರೈತರು. ಈಗ ಅವ್ರೇನ ಹೇಳ್ತಾರೆ ಥಿಯರಿ ಅವ್ರು ಹೇಳ್ತಾರೆ, ಪ್ರಾಕ್ಟಿಕಲ್ ನಾವು ರೈತರೇ ಮಾಡ್ಬೇಕು. ನಾವು ಒಂದು ವರ್ಷ ನಾವು ಇಂಥ ಬೆಳೆ ಕಳ್ಕೊಂಡು ಬೇರೆ ಏನಾರ ಮಾಡಕ್ ಹೋಗಿ ಅದನ್ನು ಉಳಿದಿಲ್ಲ ಅಂದ್ರೆ ಮನೆ ನಿರ್ವಹಣೆನೆ ಕಷ್ಟ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಅವರು ತಿಳುವಳಿಕೆ ಇರ್ತಕ್ಕಂತ ಬೆಳೆ ಅಥವಾ ಗೊತ್ತಿರ್ತಕ್ಕಂತ ಬೆಳೆ ಅಥವಾ ಅವನ ಭೂಮಿ ಏನಾರ ಜಾಸ್ತಿ ಇದ್ದು ಅದನ್ನ ಅವನು ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಈಗ ಸ್ವಲ್ಪ ಭೂಮಿಲೇ ಬದುಕಬೇಕು ಅಂತಂದಾಗ ಪಾಪ ಅವನಿಗೆ ಮೂಲ ಆಧಾರ ಬಿಟ್ಟು ಮೂಲ ಆದಾಯ ಬಿಟ್ಟು ಬೇರೆ ಮಾಡಿದ್ರೆ ಈಗ ಮಳೆನೇ ನಂಬ್ಕೋಬೇಕು, ಪ್ರಕೃತಿನೇ ನಂಬ್ಕೋಬೇಕು. ಪ್ರಕೃತಿ ಸಹಕಾರ ಮಾಡಿದ್ರೆ ಅವ್ನು ಬದುಕಕ್ಕಾಗಲ್ಲ. ಏನಪ್ಪ ಅಂತಂದ್ರೆ ಈಗ ನಾವು ಒಂದೂವರೆ ಲಕ್ಷ ಖರ್ಚು ಮಾಡಿರ್ತೀವಿ, ಒಂದ್ 5,000 10,000 ಕೊಟ್ಟು ಮಿಕ್ಕಿದಂತ ಬೆಳೆ ದುಡ್ಡನ್ನ ಎಲ್ಲಿಂದ ತೆಗಿಬೇಕು ಅದನ್ನ? ನೀವೊಬ್ಬ ರೈತರಾಗಿ ಉಳಿದಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ಸಂದರ್ಭ? ಅಂದ್ರೆ ಹೆಚ್ಚು ಮಳೆ ಬೀಳ್ತಿದೆ, ರೈತರೆಲ್ಲ ಕಂಗಾಲಾಗಿದ್ದಾರೆ, ಏನ್ ಮಾಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಯಾವ ಬುದ್ಧಿವಂತಿಕೆಯಿಂದ ಬೆಳಿಬೇಕು ಅನ್ನೋದು ತಾವ್ ಹೇಳೋದು? ನಾನು ಹೇಳೋದು ಒಂದೇ ಮಾತು, ರೈತರು ಯಾವುದೇ ಬೆಳೆ ಏನೇ ಆದ್ರೂ ಆತಂಕಕ್ಕೊಳಗಾಗ್ಬಾರ್ದು, ಯಾವುದೇ ಕೆಟ್ಟ ನಿರ್ಧಾರಗಳನ್ನ ತಗೋಬಾರ್ದು. ಸರ್ಕಾರ ಜೊತೆಗಿರುತ್ತೆ, ಜನ ಜೊತೆಗಿರ್ತಾರೆ. ಇವತ್ತಲ್ಲ ನಾಳೆ ಸಾಲ ಮಾಡಿದ್ರೆ ತೀರಿಸ್ಕಂತೀವಿ, ಇವತ್ತಲ್ಲ ನಾಳೆಗೆ ಆ ದೇವ್ರ ಇರ್ತಾನೆ. ಪ್ರಕೃತಿ ಎಲ್ಲಾ ಸಲನು ಮುಲುಸ್ಕೊಳಲ್ಲ. ಇವತ್ತು ಈಗ ಸಾಲ ಮಾಡಿ ಈ ಸಲ ಬೆಳೆ ಎಲ್ಲ ಈಗ ನಮ್ದೇ ತಗೊಳ್ಳಿ, ಈಗ ನಂದು ಸಂಪೂರ್ಣವಾಗಿ ಜೋಳದ ಬೆಳೆ ಹಾಳಾಗೋಗಿದೆ. ಈಗ ನಾನು ಬೇರೆ ಏನಾರ ಮಾಡ್ತೀನಿ ಅಂದ್ರೂ ಮಳೆ ಬಿಡ್ತಾ ಇಲ್ಲ. ಈಗ ನಾನು ಬೇರೆ ಏನಾರ ಕಲ್ಟಿವೇಷನ್ ಮಾಡ್ತೀನಿ ಅಂದ್ರೆ ಮಳೆ ಬಿಡ್ತಿಲ್ಲ. ಈಗಲೇ ನವೆಂಬರ್ಗುನು ಏನ್ ಹೇಳ್ತಿದ್ದಾರೆ ಮಳೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಮುಗಿದ್ಮೇಲೆ ಇನ್ನು ಡಿಸೆಂಬರ್ ಜನವರಿ ಇನ್ನೇನು ಬೇಸಿಗೆ ಬಂತು, ಬೇಸಿಗೆಯಲ್ಲಿ ನಾನು ಮಳೆ ಆಧರಿಸ್ಕೊಂಡು ಏನು ಬೆಳೆಯೋಕ್ಕಾಗತ್ತೆ? ಏನು ಬೆಳೆಯೋಕ್ಕಾಗಲ್ಲ. ಯಾವುದೇ ರೈತರು ಯಾವುದೇ ರೀತಿ ಆತಂಕ ಪಡಬಾರ್ದು, ಇದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ. ಆಮೇಲೆ ಇವತ್ತು ಅಧಿಸೂಚನೆಯಲ್ಲಿ ಇದೆ, ಯಾವುದೇ ಒಬ್ಬ ಸಾಲಗಾರನು ರೈತರಿಗೆ ಹಿಂಸೆ ಮಾಡಬಾರ್ದು. ಒಂದು ಬ್ಯಾಂಕ್ ಆಗಲಿ, ಸಹಕಾರ ಸಂಘ ಆಗಲಿ, ಅಥವಾ ಬಡ್ಡಿ ಸಾಲದೊನೆ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಸರ್ಕಾರ ನಮ್ಮ ಜೊತೆಗಿರುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವೇನೇನು ಮಾಡಬೇಕು ಅದನ್ನ ನಾವು ಮಾಡ್ಕೊಂಡು ಅದೇ ಸ್ಥಿತಿಲಿ ಪ್ರಕೃತಿನೂ ನಮ್ದು ನೋಡ್ತಾ ಇರುತ್ತೆ, ಅದನ್ನ ನಮಗೆ ಸಹಕಾರ ಮಾಡೇ ಮಾಡುತ್ತೆ, ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು, ಆತಂಕ ಒಳಬಾಗಬಾರ್ದು ಅಷ್ಟೇ. ಒಳ್ಳೇದು ಸುರೇಶ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತೆಂಗಿನಕಾಯಿ ಕೃಷಿ ಹಾಗೂ ಮೆಕ್ಕೆಜೋಳ ಕೃಷಿಯ ಅನುಭವಗಳು ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿಯ ಶ್ರೀಯುತ ಸುರೇಶ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇನ್ನು ಭದ್ರಾವತಿ ತಾಲೂಕು ಅರಬಳಿಚಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಬಾಗಿಲ ಪೂಜೆಯ ಪದಗಳು. ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತಡದಿರವಾಳ ಸೋಭದ್ರ ಬಾಗಿಲ ತ ಕಣ್ಣಯ್ಯ ಕರಣೇಶ ವಾಲೆ ವಾಲೆ ಕೊಡವೆ ವಾಲೆ ಗೊಜ್ಜರ ಕೊಡವೆ ಸುರಿಯ ವೇಳೆ ಮೇಳ ಕೊಡವೆ ಕರಿಯ ವೇಳೆ ಮೇಳ ಕೊಡವೆ ಕರಿಯ ವೇಳೆ ಮೇಳ ಕೊಡು ಕರಿಯ ವೇಳೆ ಮೇಳ ಕೊಡವೆ ಕರಿಯ ವೇಳೆ ನನಗೆ ಕೊಡಬೇಕು ಏನು ಹುಟ್ಟಿದ್ರು ನನಗೆ ಕೊಡಬೇಕು ನನಗೆ ಕೊಡಬೇಕು ಅಣ್ಣಯ್ಯ ನೀ ಕೊಡವಾದೇನ ಕರಣೇಶ ಕೊಡವಾದೀಗ ಕರಣೇಶ ನೀ ಕೊಡವಾದೀಗ ಕರಣೇಶ ಚಪ್ಪರ ಸಾಸಿ ಚಪ್ಪು ಸಾಸಿ ಚಪ್ಪುರದಲ್ಲಿರವ ಸಭೆ ಸಾಕ್ಷಿ ಚಪ್ಪುರದಲ್ಲಿರವ ಸಭಿ ಸಾಕ್ಷಿ ಚಪ್ಪುರದಲ್ಲಿರುವ ಸಭಿ ಸಾಕ್ಷಿಪುರದಲ್ಲಿರುವ ಸಭಿ ಸಾಕ್ಷಿ ತಂಗಮ್ಮ ನನ್ನ ಮಗಳ ನಿನಗೆ ಕೊಡತೇನೆ ನನ್ನ ಮಗಳ ನಿನಗೆ ಕೊಡತೇನೆ ನನ್ನ ಮಗಳ ನಿನಗೆ ಕೊಡತೇನೆ ನನ್ನ ಮಗಳ ನಿನಗೆ ಕೊಡತೇನೆ ಅಂದರ ಅಂದರ ಸಾಕ್ಷಿ ಅಂದ್ರ ಭೂತ ಸಾಕ್ಷಿ ಅಂದರದಲ್ಲಿರುವ ಸಭೆ ಸಾಕ್ಷಿ ಅಂದರದಲ್ಲಿರುವ ಅಂದರದಲ್ಲಿರುವ ಸಭೆ ಸಾಕ್ಷಿ ಅಂದರದಲ್ಲಿರುವ ಸಭೆ ಸಾಕ್ಷಿರುವ ಸಭೆ ಸಾಕ್ಷಿ ತಂಗಮ್ಮ ನನ್ನ ಮಗಳ ನಿನಗೆ ಕೊಡಬೇನೆ ನಮ್ಮ ಮಗಳ ನಿಮಗೆ ಕೊಡ ನಿನಗೆ ಕೊಡತೇನೆ ನನ್ನ ಮಗಳ ನಿನಗೆ ಕೊಡತೇನೆ ಹಿಂಗಾಗೆ ಗಿಣಿಯಾಡವೆ ನೀಲಮ್ಮ ತಡೆ ಮೇಲೆ ಗಿಣಿಯಾಡವೆ ಗುಡಿಯಾಗೆ ನಾವು ಲಾಡವೆ ನೀಲಮ್ಮ ತಡಿ ಮೇಲೆ ಗಿಣಿಯಾಡವೆ ಗುಡಿಯಾಗೆ ನಾವು ಲಾಡವೆ ನೀಲಮ್ಮ ತಡೆ ಮೇಲೆ ಗಿಣಿ ಗುಡಿಯಾಗೆ ನಾವು ಲಾಡವೆ ನೀಲಮ್ಮ ತಡಿ ಮೇಲೆ ಗಿಣಿಯಾಡವೆ ಗಿಣಿಯಾಡವೆ ನಾವು ಲಾಡವೆ ನೀಲಮ್ಮ ತಡೆ ಮೇಲೆ ಗಿಣಿಯಾಡವೆ ನಾವು ಲಾಡವೆ ನೀಲಮ್ಮ ಬಡಿಯಾಲೆ ನೀಡವೆ ಅಂದಲದಿಲಯ್ಯನರಿಗೆ ಪೂಜಾರಣ್ಣ ಬಂದಿ ಮೇಲೆ ಸರಗಾಗೆ ನಾವು ಲಾಡವೆ ನೀಲಮ್ಮ ತಡಿ ಮೇಲೆ ಗಿಣಿಯಾಡವೆ ತಡಿ ಮೇಲೆ ಗಿಣಿಯಾಡವೆ ಬಿಸಲವ್ವ ಕೂಸು ಸಣ್ಣದವ್ವ ಮೌಲಾಗೆ ನಾವು ಲಾಡವೆ ಗಿಣಿಯಾಡ್ಯಾವೆ ನೀಲವನ ನೆರಿಗಾಗೆ ಗಿಣಿಯಾಡ್ಯಾವೆ ತಾನೆ ಮಾಲಾಗೆ ಬರುಲಾರೆ ನೀಲವ ವಾಪಿಸಿ ಗೆಳೆಯಾರಿಗೆ ನೌಲಾಡ್ಯಾವೆ ನೀಲವನ ನೆರಿಗಾಗೆ ಗಿಣಿಯಾಡ್ಯಾವೆ ಗಿಣಿಯಾಡ್ಯಾವೆ ನೀಲವನ ತಡೆ ಮೇಲೆ ಗಿಣಿಯಾಡ್ಯಾವೆ ನೌಲಾಡ್ಯಾವೆ ತೊಡಿ ಮೇಲೆ ಗಿಣಿಯಾಡೆ ನೌಲಾಡವೆ, ನೀಲವ್ನ ತೊಡೆ ಮೇಲೆ ಗಿಣಿಯಾಗಿ ನೌಲಾಡವೆ, ನೀಲವ್ನ ತೊಡಿ ಮೇಲೆ ಗಿಣಿಯಾಡೆ. ನಾವೊಂದು ಬಂಡಲ್ಗೆ ಮನೋದಲ್ಲೇ ಬಂಡಲ ಆಸೆಯ ಗೋಡೆ ಮಂದೆ ನೌಲಾಡವೆ, ನೀಲವ್ನ ತೊಡಿ ಮೇಲೆ ಗಿಣಿಯಾಡೆ ಗುಡಿ ಮುಂದೆ ನೀರವಾಡವೆ, ನೀರವನ ತಡಿ ಮೇಲೆ ಗಿಣಿಯಾಡೆ ನೌಲಾಡವೆ, ನೀರವನ ತಡೆ ಮೇಲೆ ಗಿಣಿ. ಭದ್ರಾವತಿ ತಾಲೂಕು ಅರಬಿಳಿಚಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಬಾಗಿಲ ಪೂಜೆಯ ಪದಗಳನ್ನು ಕೇಳಿದಿರಿ. ಇನ್ನು ಒಂದು ಪರಿಸರ ಗೀತೆ ಕೇಳೋಣ. ಒಡಲಲ್ಲಿ ನೂರಾರುಗಳು ನಡುಗಿವೆ ಕಾಡಿನ ಜೀವಗಳು, ಒಡಲಲ್ಲಿ ನೂರಾರು ನೋವುಗಳು. ಕೊಡಲಿಯ ಹಿಡಿದು ಒಡಲನ್ನು ಬಗೆದು ಮರುಗಿವೆ ಮರ ಪಕ್ಷಿ ಪ್ರಾಣಿಗಳು, ಮರುಗಿವೆ ಮರ ಪಕ್ಷಿ ಪ್ರಾಣಿಗಳು, ನಡುಗಿವೆ ಕಾಡಿನ ಜೀವಗಳು. ಗಿಡ ಬೆಳೆಸೋಣ, ಮರ ಉಳಿಸೋಣ, ಹಸಿರಿನ ನಾಡನ್ನು ಕಟ್ಟೋಣ, ಹಸಿರಿನ ನಾಡನ್ನು ಕಟ್ಟೋಣ, ಹಸಿರಿನ ನಾಡನ್ನು ಕಟ್ಟೋಣ. ಪರಿಸರ ಗೀತೆ ಕೇಳಿದ್ರಲ್ಲ ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ.